ಗ್ರಾಮಾಂತರಂಗ. ಆತ್ಮೀಯ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೀಟಗಳು, ಅವುಗಳ ನಿರ್ವಹಣೆ ಕುರಿತು ಸಂದರ್ಶನ, ನಂತರ ಕೃಷಿ ಗೀತೆ, ರೈತರಿಗೆ ಸಲಹೆ, ಹೀಗೆಲ್ಲ ಕಾರ್ಯಕ್ರಮಗಳನ್ನು ಹೊತ್ತುಕೊಂಡು ಗ್ರಾಮಾಂತರಂಗ ತಮ್ಮ ಮುಂದೆ ಮೂಡಿ ಬರ್ತಾ ಇದೆ FM ಕೇಂದ್ರದಿಂದ. ಮೊದಲಿಗೆ ಆಲಿಸಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೀಟಗಳು, ಅವುಗಳ ನಿರ್ವಹಣೆ ಕುರಿತು ಸಂದರ್ಶನ ಆನಂದ್ ಕುಮಾರ್ ವಿ ಅವರೊಡನೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಆನಂದ್ ಕುಮಾರ್ ವಿ ಇವರು. ಡಾಕ್ಟರ್ ಆನಂದ್ ಕುಮಾರ್ ಸರ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ಸರ್, ಮೆಣಸಿನಕಾಯಿ ಒಂದು ವಾಣಿಜ್ಯ ಬೆಳೆ. ಹೌದು. ಬಳ್ಳಾರಿ, ಈಗ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತುಂಬ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೀತಾ ಇತ್ತು. ಅದಾಗ್ಯೂ ಸಹಿತ ಎಷ್ಟೋ ಸಮಸ್ಯೆಗಳನ್ನು ಸಹಿತ ಎದುರಿಸ್ತಾ ಇತ್ತು. ಎಷ್ಟೋ ಸಲ ಲಾಭ ಬಂದದ್ದು, ಹೆಚ್ಚು ಲಾಭ ಪಡ್ಕೊಂಡದ್ದು ಉಂಟು, ಎಷ್ಟೋ ಸಲ ನಷ್ಟವನ್ನು ಅನುಭವಿಸಿದ್ದು ಉಂಟು. ಅದಕ್ಕೆ ಬಹಳ ಮುಖ್ಯವಾಗಿ ಈ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳಿರ್ತವೆ ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸ್ಕೊಡಿ, ಮತ್ತು ಅವುಗಳಿಗೆ ಹೇಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಮೆಣಸಿನಕಾಯಿನ ಬೆಳೆಯುವಂಥ ರೈತರು ಅಥವಾ ಮೆಣಸಿನಕಾಯಿ ಬೆಳೆಯಲ್ಲಿ ಏನೇನು ಕ್ರಿಮಿಕೀಟಗಳು ಹೆಚ್ಚು ಪ್ರಮುಖವಾಗಿ ಕಂಡುಬರ್ತವೆ? ನೋಡಿ, ಈ ಒಂದು ಮೆಣಸಿನಕಾಯಿ ತಾವು ಹೇಳಿದಾಗೆ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆಯಲಾಗ್ತದೆ. ಈ ಒಂದು ಮೆಣಸಿನಕಾಯಿನ ಉತ್ತರ ಕರ್ನಾಟಕದಲ್ಲಿ, ಅದು ಪ್ರಮುಖವಾಗಿ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಸೊ ಈ ಒಂದು ಬಳ್ಳಾರಿ ಜಿಲ್ಲೆ ಅಂತಲೇ ತೊಗೊಂಡ್ರೆ ನಾವು 30,000 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗ್ತದೆ. ಸೊ ಅನೇಕ ಒಂದು ಸಂದರ್ಭಗಳಲ್ಲಿ ಈ ಏಕ ಬೆಳೆ ಪದ್ಧತಿ ಅಂದರೆ ಮೆಣಸಿನಕಾಯಿನ ಹೆಚ್ಚು ಕ್ಷೇತ್ರದಲ್ಲಿ ಬೆಳೆಯೋದ್ರಿಂದ ಅನೇಕ ಕೀಟಗಳಿಗೆ ತುತ್ತಾಗ್ತದೆ. ಸೊ ಈ ಒಂದು ಮೆಣಸಿನಕಾಯಿಯ ತಳಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರಮುಖವಾಗಿ ಬ್ಯಾಡಗಿ ಕಡ್ಡಿ ಮತ್ತು ಬ್ಯಾಡಗಿ ಡಬ್ಬಿ, ಅದೇ ರೀತಿಯಾಗಿ ಗುಂಟೂರು ತಳಿಗಳನ್ನು ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಬೆಳೀತಾರೆ. ಅದೇ ರೀತಿಯಾಗಿ ಅನೇಕ ಖಾಸಗಿ ಕಂಪನಿಗಳ ಒಂದು ಸಂಕರಣ ತಳಿಗಳನ್ನು ಸಹ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಸೊ ಈ ಒಂದು ಬೆಳೆಗೆ ಬಾಧಿಸುವಂಥ ಅನೇಕ ಕೀಟಗಳಲ್ಲಿ ಪ್ರಮುಖವಾದ ಕೀಟಗಳು ಹಲವು ಇದ್ದಾವೆ. ಸೊ ಅದರಲ್ಲಿ ಮೊದಲನೇದಾಗಿ ಥ್ರಿಪ್ಸ್ ನುಸಿ ಅಂತೇಳಿ, ಇದು ಒಂದು ರಸ ಇರುವ ಕೀಟ. ಅದೇ ರೀತಿಯಾಗಿ ಮೈಟ್ ನುಸಿ, ಇದು ಸಹ ರಸ ಇರುವ ಅಂತ ಒಂದು ಕೀಟ. ಇನ್ನೊಂದು ಕಾಯಿ ಕೊರಕ ಹುಳು ಅಂತೇಳಿ ಬರ್ತದೆ, ನಮ್ಮ ಕಡಲೆ ತೊಗರಿಗೆ ಬರುವಂಥ ಹಸಿರು ಕಾಯಿ ಕೊರಕೆ ಏನಿದೆ ಅದೇ ಒಂದು ಜಾತಿಗೆ ಸೇರಿದಂಥ ಕೀಟ. ಅದೇ ರೀತಿಯಾಗಿ ಎಲೆ ತಿನ್ನುವ ಅಥವಾ ಕಾಯಿ ತಿನ್ನುವ ಕೀಟ ಅಂತೇಳಿ, ಅನಂತರ ಕಾಯಿ ನೊಣ ಅಂತೇಳಿ ಅನೇಕ ಬಾರಿ ಇದು ಹೆಚ್ಚಿನ ಉಲ್ಬಣತೆಯನ್ನು ನಾವು ಗಮನಿಸ್ಬೋದು. ಇನ್ನು ಅನೇಕ ಸಂದರ್ಭದಲ್ಲಿ ಅಫಿಡೇನು ಅಥವಾ ಬಿಳಿ ನೊಣ ಅಂತೇನು ಹೇಳ್ತೀವಿ. ಸೊ ಈ ಒಂದು ಕೀಟಗಳು ಸಹ, ರಸ ಇರುವಂಥ ಕೀಟಗಳನ್ನ ಸಹ ನಾವು ನೋಡ್ಬೋದು. ಈಗ ಮೆಣಸಿನಕಾಯಿಯನ್ನು ಬೆಳೆಯುವಂಥ ಈ ಭಾಗಗಳಲ್ಲಿ ಯಾವ ತಿಂಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ, ಯಾವ ತಿಂಗಳಿಗೆ ಸೂಕ್ತ ನೋಡಿ, ಅಂದರೆ ಇದರ ಹವಾಮಾನದ ಅಥವಾ ತಿಂಗಳುಗಳ ಬದಲಾವಣೆ ಆದರೆ ಬೆಳೆಗಳ ಮೇಲೆ ಏನೋ ಪರಿಣಾಮ ಆಗ್ತದೆ, ಹೇಗೆ ಆಗ್ಬೋದು? ಯಾಕೆಂತಂದರೆ ನೋಡಿ, ಈಗೊಂದು ಮೆಣಸಿನಕಾಯಿ ಬೆಳೆಯನ್ನು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯೋದುಂಟು, ಅಥವಾ ಅಂದರೆ ಪ್ರಮುಖವಾಗಿ ಜೂನ್ ಮತ್ತು ಜುಲೈನಲ್ಲಿ. ಸೊ ಹಲವಾರು ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಈ ಒಂದು ಕೆನಾಲ್ ನೀರಿನ ಒಂದು ಲಭ್ಯತೆ ಇಲ್ಲದಲ್ಲೇ ಇರೋದರಿಂದ ಆಗಸ್ಟ್ವರೆಗೂ ನಮ್ಮ ರೈತರು ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ನಾಟಿ ಮಾಡೋದುಂಟು. ಸೊ ಹಾಗಾಗಿ ಈ ಒಂದು ಬೆಳೆಯುವಂಥ ಕಾಲ ಅಥವಾ ನಾಟಿ ಮಾಡುವಂಥ ಸಂದರ್ಭ ಹೆಚ್ಚು ಕಮ್ಮಿ ಆದಾಗ ಅನೇಕ ಬಾರಿ ಈ ಒಂದು ಕೀಟಗಳ ಒಂದು ಹಾವಳಿ ಹೆಚ್ಚಾಗೋದನ್ನ ನಾವು ಗಮನಿಸ್ಬೋದು. ಯಾವುದು ತಿಂಗಳು ಸೂಕ್ತ ಸರ್? ಜೂನ್ ಜುಲೈ ಸೂಕ್ತವಾದ ಒಂದು ಲಭ್ಯತೆ ಇರಲೇಬೇಕು. ಹೌದು, ಹಾಗಾಗಿ ಜೂನ್ ಜುಲೈ ಸೂಕ್ತವಾದ. ವಿಳಂಬ ಆದರೆ ಸಮಸ್ಯೆಗಳಾಗ್ತವೆ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಕೆಲವೊಮ್ಮೆ ಏನಾಗ್ತದೆ, ಈ ಒಂದು ವಾತಾವರಣದ ವೈಪರೀತ್ಯ, ಮಳೆ ಈಗಿನ ಒಂದು ವರ್ಷಗಳಲ್ಲಿ ನೋಡ್ಬೋದು ನೀವು, ಸೂಕ್ತ ಸಮಯದಲ್ಲಿ ಬರಲ್ಲ, ಮತ್ತು ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ, ಕಡಿಮೆ ಬರ್ತದೆ. ಸೊ ಅದ ಆಧಾರದ ಮೇಲೆ ನಮಗೆ ಕೀಟದ ಉಲ್ಬಣತೆನ ಏರುಪೇರಾಗೋದನ್ನ ಗಮನಿಸ್ಬೋದು. ನೀವು ಹೇಳ್ತಾ ಇದ್ರಿ ಅಂದರೆ ಕೆಲವು ಕೀಟಗಳ ಹೆಸರು ಹೇಳ್ತಾ ಇದ್ರಿ, ಥ್ರಿಪ್ಸ್ ನುಸಿ ಅಂತೇಳಿ. ಹೌದು, ಥ್ರಿಪ್ಸ್ ನುಸಿ, ಅದು ಕೀಟ ಹೇಗೆ ಇರ್ತದೆ, ಅದರ ಹಾನಿಯ ಸ್ವರೂಪ ಹೇಗಿರ್ತದೆ, ಇದು ರೈತರು ಇದನ್ನು ಗುರುತಿಸೋದು ಹೇಗೆ? ಹಾಂ ನೋಡಿ, ಇದೊಂದು ಥ್ರಿಪ್ಸ್ ನುಸಿ ಅಂತೇಳಿ ಅನ್ನೋದು ಇದೊಂದು ರಸ ಇರುವ ಕೀಟ. ಇದು ಭಾಳ ನೋಡಲಿಕ್ಕೆ ಕಣ್ಣಿಗೆ ಸೂಕ್ಷ್ಮವಾಗಿರೋದ್ರಿಂದ ಅಷ್ಟು ಸುಲಭವಾಗಿ ಗಮನಿಸೋದು ಕಷ್ಟ. ಬಟ್ಟು ನಾವು ಸೂಕ್ಷ್ಮ ಗಮನಿಸಿದಾಗ ಈ ಎಲೆಯ ಮೇಲ್ಭಾಗದಲ್ಲಿ ಹೇನುಗಳ ರೂಪದಲ್ಲಿ ನಾವು ಓಡಾಡೋದನ್ನ ನಾವು ನೋಡ್ಬೋದು. ಈ ಒಂದು ಕೀಟ ಏನಪ್ಪ ಅಂತಂದರೆ, ನಾನು ಹೇಳಿದಾಗೆ ಎಲೆಯ ಮೇಲ್ಭಾಗದಲ್ಲಿ ಕೇಂದ್ರೀಕೃತ ಆಗಿರ್ತವೆ. ಈ ಒಂದು ಕೀಟದ ವಿವಿಧ ಹಂತ ಅಂದರೆ ಮೊಟ್ಟೆ ಮತ್ತು ಮರಿಹುಳು ಮತ್ತು ಕೋಶಾವಸ್ಥೆ ಪ್ರೌಢ ಕೀಟ, ಈ ಒಂದು ಕೀಟಗಳ ಹಂತದಲ್ಲಿ ಮರಿಹುಳು ಮತ್ತು ಪ್ರೌಢ ಕೀಟಗಳು ಹಾನಿ ಮಾಡುವಂಥ ಹಂತಗಳು. ಈ ಮರಿಹುಳ ಮತ್ತು ಪ್ರೌಢ ಕೀಟಗಳು ಎಲೆಯ ಒಂದು ಮೇಲ್ಭಾಗದಲ್ಲಿ ಇಟ್ಕೊಂಡು ಎಲೆಯ ಭಾಗವನ್ನು ಕೆರೆದು ಆ ಏನೋ ಕೆರೆದಾಗ ರಸ ಬರ್ತದೆ ಅದನ್ನು ಹೀರಿ ಜೀವನವನ್ನು ಮಾಡ್ತವೆ. ಸೊ ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ ಎಲೆಗಳು ಮೇಲ್ಮುಟ್ರು ಅಂದರೆ ಮೇಲ್ಗಡೆ ಮುದುರ್ಕೊಳ್ಳೋದನ್ನ ನಾವು ಕಮಿಸ್ಬೋದು ಅಥವಾ ಮೇಲ್ಮುಟ್ರು ಅಂತ ಕರಿತೀವಿ. ಸೊ ಈ ರೀತಿ ಹಾನಿಯ ಸ್ವರೂಪ ಕಾಣ್ತದೆ. ಇದಲ್ಲದೆ ಈ ಒಂದು ರಿಪ್ಸ್ ನುಸಿ ಹೂವಿನ ಒಂದು ಮೊಗ್ಗುಗಳಿರ್ಬೋದು ಅಥವಾ ಹೂ ಇರ್ಬೋದು ಅವುಗಳ ಮೇಲೂ ಸಹ ಇಟ್ಕೊಂಡು ಹೂವಿನ ದಳ ಮತ್ತು ಪರಾಗ ಈ ಒಂದು ಭಾಗಗಳನ್ನ ಕೆರೆದು ರಸ ಇರೋದ್ರಿಂದ ಸಹ ಹಾನಿ ಆಗ್ತದೆ. ಅಂದರೆ ಈ ಒಂದು ಸೂಕ್ಷ್ಮ ಇರೋದ್ರಿಂದ ಹೂಗಳು ಮತ್ತು ಮೊಗ್ಗುಗಳು ಕೆರೆದು ರಸ ಇರೋದ್ರಿಂದ ಅವುಗಳು ಉದುರೋದನ್ನ ನಾವು ಗಮನಿಸ್ಬೋದು. ಇದಲ್ಲದೆ ಎಳೆಯ ಕಾಯಿಗಳು ಮತ್ತು ಬಲಿಯುತ್ತಿರುವಂಥ ಕಾಯಿಗಳ ಮೇಲೂ ಸಹ ಇದು ಆಕ್ರಮಣ ಮಾಡ್ತಾವೆ. ಅಲ್ಲಿ ಕೆರೆದು ನಾವು ರಸ ಇರೋದ್ರಿಂದ ಈ ಕೀಟಗಳು ಈ ಒಂದು ಕಾಯಿಗಳು ಸಣ್ಣ ಸಣ್ಣ ಕಾಯಿಗಳಾದರೆ ಉದುರೋದು ನೋಡ್ಬೋದು, ಅಥವಾ ದೊಡ್ಡ ಕಾಯಿಗಳಾದರೆ ಬಿಳಿ ಗೆರೆಗಳು ಇರೋದನ್ನ ನಾವು ಗಮನಿಸ್ಬೋದು. ಇದಲ್ಲದೆ ಇದು ಇವೆಲ್ಲ ನೇರವಾಗಿ ಮಾಡುವಂಥ ಒಂದು ಹಾನಿ. ಇನ್ನು ಪರೋಕ್ಷವಾಗಿ ಸಹ ಈ ಒಂದು ಕೀಟ ಹಾನಿ ಮಾಡ್ತದೆ. ಯಾವ ರೀತಿ ಅಂತಂದರೆ, ಈ ಒಂದು ಕೀಟ ಮುಟ್ರು ರೋಗ ಎಂಬ ವೈರಸ್ ರೋಗವನ್ನು ತನ್ನ ಜೊಲ್ಲಿನ ಮುಖಾಂತರ ಪ್ರಸಾರ ಮಾಡ್ತದೆ. ಸೊ ಇದು ಈ ರೀತಿ ಮಾಡೋದ್ರಿಂದ ಪರೋಕ್ಷವಾಗಿ ಈ ಕೀಟ ನೇರವಾಗಿ ಪರೋಕ್ಷ ಎರಡೂ ಹಾನಿ ಮಾಡೋದನ್ನ ನಾವು ಗಮನಿಸ್ಬೋದು. ಅಂದರೆ ಈ ತ್ರಿಪ್ನುಸಿ ಕಳೆದ 2 ವರ್ಷಗಳಿಂದ ಹೆಚ್ಚಾಗಿದೆ ಅಂತ? ಹಾಂ ನೋಡಿ, ಈಗ ರೈತರು ಸ್ವಲ್ಪ ಹೇಳ್ಕೊಳ್ಳೋದು. ಹೌದು ಹೌದು, ಏನೋ ಈ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಿಡಿ. ಇದು ಮೊದಲಿತ್ತ ಅಥವಾ ಇತ್ತೀಚೆಗೆ ಬಂತ? ಇದು ಈ ಪ್ರಾದೇಶಿಕವಾಗಿ ಇಲ್ಲಿ ಮಾತ್ರ ಕಂಡು ಬಂದಿದೆಯಾ, ಹೇಗೆ? ಹಾಂ ನೋಡ್ರಿ, ಈ ಒಂದು ಥ್ರಿಪ್ಸ್ ನುಸಿ ಅಂತ ಏನು ಹೇಳ್ತೀವಿ, ಅನೇಕ ಒಂದು 3-4 ಜಾತಿ ಅನೇಕ ಜಾತಿಗಳಿದ್ದಾವೆ ಥ್ರಿಪ್ಸ್ ನುಸಿಯಲ್ಲಿ. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು 3-4 ಜಾತಿಯ ಒಂದು ಕೀಟಗಳು ಥ್ರಿಪ್ಸ್ ನುಸಿ ಕೀಟಗಳನ್ನ ನಾವು ನಮ್ಮ ಪ್ರದೇಶದಲ್ಲಿ ನೋಡ್ತೀವಿ. ಅದರಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಥ್ರಿಪ್ಸ್ ಡಾರ್ಸಾಲಿಸ್ ಎಂದು ವೈಜ್ಞಾನಿಕವಾಗಿ ಕರೆಯುವಂಥ ಒಂದು ಥ್ರಿಪ್ಸ್ ಜಾತಿ. ಸೊ ಇದು ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಕಂಡುಬರುವಂಥ ಕೀಟ. ನಾನು ಇನ್ನೇ ಈಗೇನು ಹೇಳಿದೆ ಒಂದು ಯಾವ ರೀತಿ ಹಾನಿಯ ಸ್ವರೂಪ, ಅದು ಥ್ರಿಪ್ಸ್ ಡಾರ್ಸಾಲಿಸ್ ಎಂಬ ಜಾತಿಗೆ ಸೇರಿದಂಥ ಕೀಟ ಮಾಡುವಂಥ ಹಾನಿಯ ಸ್ವರೂಪ ಮತ್ತು ಲಕ್ಷಣ. ಸೊ ಇದನ್ನು ನಾವು ಗಮನಿಸಿದ್ರೆ ಕಳೆದ 2 ವರ್ಷ ನೀವು ಹೇಳಿದಾಗ ಈಗ ಒಂದು 2 ವರ್ಷದಿಂದ ಇದರ ಥ್ರಿಪ್ಸ್ ನುಸಿಯ ಒಂದು ಹಾವಳಿ ಹೆಚ್ಚಾಗಿದೆ ಅಂತೇಳಿ ನಾವು ಕೇಳ್ತೀವಿ. ಅಂದರೆ ಈಗ 2021-22 ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಂಡುಬಂದಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಥ್ರಿಪ್ಸ್ ಡಾರ್ಸಾಲಿಸ್ ಎಂಬ ಜಾತಿ ಜೊತೆಯಲ್ಲಿ ಥ್ರಿಪ್ಸ್ ಪಾರ್ವಿಸ್ಪೆನಸ್ ಎಂಬ ಒಂದು ವಿದೇಶಿ ಜಾತಿ ಅಥವಾ ಹೊಸ ಥ್ರಿಪ್ಸ್ ನುಸಿ ಹಾವಳಿ ನಮ್ಮ ಪ್ರದೇಶದಲ್ಲಿ ಕಂಡಿದೆ. ಸೊ ಇದು ಏನಪ್ಪ ಅಂತಂದರೆ, ಈ ಒಂದು ಥ್ರಿಪ್ಸ್ ಪಾರ್ವಿಸ್ಪೆನಸ್ ಎಂಬ ಜಾತಿಗೆ ಸೇರಿದಂಥ ಕೀಟ, ಇದನ್ನು ವಿಶ್ವವ್ಯಾಪಿ ಕೀಟ ಅಂತ ಸಹ ಕರೀತಾರೆ. ಯಾಕೆಂದರೆ ಇದು ನಮ್ಮ ಭಾಗದಲ್ಲಿ ಹೊಸದಾಗಿ ಕಂಡುಬಂದಿರುತ್ತದೋ, ಆದರೆ ಅನೇಕ ಒಂದು ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಪ್ರಮುಖವಾಗಿ ಥೈಲ್ಯಾಂಡು, ಫಿಲಿಪೈನ್ಸು, ಮಾರಿಷಸ್ಸು ಈ ಒಂದು ದೇಶಗಳು ಮುಂಚೆಯಿಂದನೂ ಇದೆ. ಅದ್ರ ಜೊತೆ ಆಸ್ಟ್ರೇಲಿಯಾ ಖಂಡದಲ್ಲಿದೆ, ಜೊತೆಯಲ್ಲಿ ಯುರೋಪ್ ದೇಶಗಳು ಅಂದರೆ ಪ್ರಮುಖವಾಗಿ ಫ್ರಾನ್ಸು, ಗ್ರೀಸು, ಇನ್ನು ಅನೇಕ ದೇಶಗಳಲ್ಲಿ ಈ ಒಂದು ಥ್ರಿಪ್ಸ್ ಪಾರ್ವಿಸ್ಪೆನಸ್ ಎಂಬ ಕೀಟ ಮೊದಲಿಂದನೂ ಇದೆ. ಆದರೆ ಈ ಒಂದು ಕೀಟ ನಮ್ಮ ಒಂದು ಭಾಗಕ್ಕೆ ಹೊಸದಾಗಿ ಬಂದಿರುವಂಥದ್ದು. ಸೊ ಅದು ಯಾವ ರೀತಿ ಬಂದಿದೆ ಅಂತೇಳಿ ಅನೇಕ ಕಾರಣಗಳಿದ್ದಾವೆ. ಸೊ ಮಾತ್ರ ಕಂಡುಬರ್ತದೆ ಇಲ್ಲ, ಈಗ ನೋಡ್ರಿ, ಇದು ಈ ಒಂದು ಕೀಟನ ಬಹುಭಕ್ಷಕ ಕೀಟ ಅಂತ ಕರಿತೀವಿ. ಈ ಒಂದು ಜಾತಿಗೆ ಸೇರಿದಂಥ ಕೀಟ ಥ್ರಿಪ್ಸ್ ಪಾರ್ವಿಸ್ಪೆನಸ್ ಅನ್ನೋದು, ಯಾಕಪ್ಪ ಅಂತಂದರೆ ಇದಕ್ಕೆ ಅನೇಕ ಬೆಳೆಗಳನ್ನ ಹಾನಿ ಮಾಡಿದಂಥ ಶಕ್ತಿ ಇದೆ. ಅಂದರೆ ಪ್ರಮುಖವಾಗಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳು, ಅದರಲ್ಲಿ ಬೀನ್ಸ್ ಆಗಿರ್ಬೋದು, ಬದನೆ, ಜೊತೆಯಲ್ಲಿ ಪಪ್ಪಾಯ, ಮೆಣಸಿನಕಾಯಿ ಅಂತ ನಾವು ನೋಡಿದ್ದೀವಿ, ಕಾಳು ಮೆಣಸು, ಆಲೂಗೆಡ್ಡೆ, ಅದೇ ರೀತಿಯಾಗಿ ಸ್ಟ್ರಾಬೆರ್ರಿ, ಇವು ಈ ಒಂದು ತರಕಾರಿ ಮತ್ತು ಹಣ್ಣು ಬೆಳೆಗಳು ಅಲ್ಲದಲೇ ಅನೇಕ ಅಲಂಕಾರಿಕ ಸಸ್ಯಗಳಿಗೂ ಸಹ ಈ ಒಂದು ಕೀಟ ಹಾನಿ ಮಾಡೋದನ್ನ ನಾವು ಗಮನಿಸ್ಬೋದು. ಸೊ ಇನ್ನು ಈ ಕೀಟ ಯಾವಾಗಪ್ಪ ಫಸ್ಟು ನಮ್ಮ ದೇಶದಲ್ಲಿ ಕಂಡುಬಂತು ಅಂತಂದರೆ, 2015 ಇಸವಿಯಲ್ಲಿ ಬೆಂಗಳೂರಿನಲ್ಲಿ ವರದಿ ಆಯ್ತು. ಹೌದು, ಇದೊಂದು ಪಪಾಯ ಬೆಳೆಯಲ್ಲಿ ಈ ಒಂದು ಕೀಟ ಇರೋದನ್ನ ವರದಿ ಆಗಿದೆ. ಸೊ ಈ ಒಂದು ವರದಿ ಆದ ನಂತರ ದಿನಗಳಲ್ಲಿ ನಿಧಾನವಾಗಿ ಈ ಒಂದು ಕೀಟ ಪ್ರಸಾರ ಆಗ್ತಾ ಬರ್ತಾ ಇದೆ. ನಮ್ಗೆ ನಿಧಾನವಾಗಿ ಆಗಿರೋದ್ರಿಂದ ನಮ್ಮಷ್ಟು ಹೆಚ್ಚಿನ ಹಾನಿ ಮಟ್ಟ ಗಮನಿಸಿಲ್ಲ. ಸೊ ಆದರೆ 2021-22 ಈಗ ನಮ್ಮ ಒಂದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಅದು ಮೆಣಸಿನಕಾಯಿ ಬೆಳೆಯುವಂಥ ಕ್ಷೇತ್ರ ಹೆಚ್ಚಿರೋದ್ರಿಂದ ಈ ಭಾಗದಲ್ಲಿ, ಜೊತೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಮೆಣಸಿನಕಾಯಿ ಹೆಚ್ಚು ಬೆಳೀತಾರೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ಕೀಟದ ಹಾವಳಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಂಡು ಬಂತು. ಆಗ ನಮಗೆ ನಷ್ಟ ಆಗೋದನ್ನ ನಾವು ಗಮನಿಸಿದ್ದೇವೆ. ಸೊ ಈ ಒಂದು ಕೀಟದ ಹಾನಿಯ ಸ್ವರೂಪ ಈ ತ್ರಿಪ್ಸ್ಟ ಡಾಸಾಲಸ್ಗಿಂತ ಅಚ್ಚೇನು ವಿಭಿನ್ನ ಅಲ್ಲ. ಆದರೆ ಈ ಒಂದು ಕೀಟ ಎಲೆ ಒಂದು ಕೆಳಭಾಗದಲ್ಲಿ, ಅಂದರೆ ಮರಿಹುಳ ಮತ್ತು ಪ್ರೌಢ ಕೀಟ ಎಲೆಯ ಕೆಳಭಾಗದಲ್ಲಿ ಇಟ್ಕೊಂಡು ನಿರಂತರವಾಗಿ ರಸ ಇರ್ತದೆ. ಈ ರೀತಿ ರಸ ಇರೋದ್ರಿಂದ ಎಲೆಗಳು ವಿವರಣೆ ಆಗ್ತವೆ, ಅಂದರೆ ಆ ಒಂದು ಬಣ್ಣವನ್ನು ಕಳ್ಕೊಂಡು ಹಸಿರು ಬಣ್ಣ ಚೇಂಜ್ ಆಗ್ತದೆ. ಜೊತೆಗೆ ಅಂಕುಡೊಂಕು ಆಗೋದು, ಅಂದರೆ ಎಲೆಗಳು ಅಂಕುಡೊಂಕು ಆಗುವಂಥದ್ದು, ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು, ಈ ಒಂದು ಗಮನಿಸ್ಬೋದು. ಇದಲ್ಲದೆ ಈ ಒಂದು ಕೀಟಗಳು ಹೂ ಮತ್ತು ಮಗುಗಳಲ್ಲೂ ಸಹ ಇಟ್ಕೊಂಡು ಪರಾಗವನ್ನು ಕೆರೆದು ರಸ ಇರೋದ್ರಿಂದ ಹೂಗಳು ಉದ್ರೋದನ್ನ ನಾವು ಗಮನಿಸ್ಬೋದು. ಆದರೆ ಇದು ಥ್ರಿಪ್ಸ್ ಡಾರ್ಸಾಲಿಸ್ ಜಾತಿಗಿಂತ ಇದು ವಿಭಿನ್ನ ಹೇಗಪ್ಪ ಅಂತಂದರೆ, ಈ ಒಂದು ಕೀಟದ ಪ್ರೌಢ ಕೀಟಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೂವಿನಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಗಪ್ಪ ಅಂತಂದರೆ, ಸಮ ರೈತರು ಅದಕ್ಕೆ ಹೇಳ್ತಾರೆ ಈ ಬ್ಲ್ಯಾಕ್ ಫ್ಲವರ್ ಥ್ರಿಪ್ಸ್ ಅಂತ ಸಹ ಈ ಒಂದು ಕೀಟನ. ಯಾಕೆಂದರೆ ಅನೇಕ ಬಾರಿ ಈ ಒಂದು ಥ್ರಿಪ್ಸ್ ಪಾರಿಸ್ಪನಸ್ ಎಂಬ ಒಂದು ಜಾತಿಗೆ ಸೇರಿದಂಥ ಥ್ರಿಪ್ಸ್ ನುಸಿ 30-40 ಒಂದು ಹೂವಿನಲ್ಲಿ ಸೊ ವರದಿ ಆಗಿದೆ. ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ರೈತರಿಗೆ ಈ ಒಂದು ಕೀಟದ ಹೊಡೆತ ಬೀಳ್ತದೆ. ಸೊ ಈ ಒಂದು ಕೀಟದ ಒಂದು ಉಲ್ಬಣಂತಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದು ಒಂದು ಈಗಾಗಲೇ ಹೇಳ್ದಂಗೆ ವಿದೇಶಿ ಕೀಟ, ಬೇರೆ ಕಡೆಯಿಂದ ವಿದೇಶಗಳಿಂದ ಬಂದಿರುವಂಥದ್ದು ಪ್ರಸಾರ ಆಗಿ. ಒಂದು ಯಾವುದೇ ಒಂದು ವಿದೇಶದಿಂದ ಬಂದಂಥ ಕೀಟಗಳಿಗೆ ಸಾಮಾನ್ಯವಾಗಿ ಆ ಸ್ಥಳೀಯ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ಈ ಒಂದು ನೈಸರ್ಗಿಕ ಶತ್ರುಗಳು ಅದರ ಹಾವಳಿ ಇರೋಂಗಿಲ್ಲ. ಹಾಗಾಗಿ ಅದರದ್ದು ಸಂಖ್ಯೆ ವೃದ್ಧಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ಅದಲ್ಲದೆ ಇತ್ತೀಚಿನ ವರ್ಷದಲ್ಲಿ ವಾತಾವರಣದಲ್ಲಿ ಒಂದು ವೈಪರೀತ್ಯ, ಸೊ ಆಗ್ತಿರುವಂಥ ಒಂದು ಮಳೆಯ ಪ್ರಮಾಣ, ಇವೆಲ್ಲ ಒಂದು ಸೂಕ್ತವಾದ ವಾತಾವರಣನ ಕಲ್ಪಿಸಿದೆ ಈ ಒಂದು ಥ್ರಿಪ್ಸ್ ಪಾರಿಸ್ಪನಸ್ ಒಂದು ಜಾತಿಗೆ ಸೇರಿದಂಥ ಕೀಟಕ್ಕೆ. ಸೊ ನೋಡಿರಿ, ಇದು ಸಾಮಾನ್ಯವಾಗಿ ಈ ಒಂದು ಕೀಟ ಹೆಚ್ಚು ಒಂದು ಗಾಳಿಯ ಮುಖಾಂತರ ಪ್ರಸಾರ ಆಗ್ತದೆ. ಯಾಕಪ್ಪ ಅಂತಂದರೆ, ಇದು ಭಾಳ ಸಣ್ಣ ಇರೋದ್ರಿಂದ ಯಾವ ದಿಕ್ಕಿನಲ್ಲಿ ಗಾಳಿ ರಭಸವಾಗಿ ಬೀಸುತ್ತೆ ಆ ದಿಕ್ಕಿನಲ್ಲಿ ಪ್ರಸಾರ ಆಗೋದನ್ನ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಅನೇಕ ಸಂದರ್ಭದಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಅನೇಕ ಒಂದು ನರ್ಸರಿಯಲ್ಲಿ ಇರುವಂಥ ರೈತರು ಈ ಒಂದು ಕ್ಯಾಪ್ಸಿಕಮ್ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಜೊತೆಯಲ್ಲಿ ಈ ಒಂದು ಅನೇಕ ಒಂದು ಬೀಜಗಳು ಮತ್ತು ಸಸಿಗಳನ್ನ ಸಹ ಆಮದು ಮಾಡ್ಕೊತಾರೆ. ಸೊ ನಮಗೇನಾಗುತ್ತೆ, ಈ ಸಸಿಗಳನ್ನ ನಾವು ಆಮದು ಮಾಡ್ಕೊಂಡಾಗ ಬೇರೆ ಪ್ರದೇಶದಿಂದ, ಆ ಸಸಿಗಳ ಮೇಲೆ ಏನಾದರೂ ಈ ಒಂದು ಕೀಟಗಳಿದ್ದಾಗ ಬೇರೆ ಪ್ರದೇಶಕ್ಕೆ ತುಂಬ ಸುಲಭವಾಗಿ ಪ್ರಸಾರ ಆಗ್ತದೆ. ಸರ್, ಈ ಥ್ರಿಪ್ಸ್ ನುಸಿ ಕೀಟದ ನಿರ್ವಹಣೆ ಹೇಗೆ ಮಾಡೋದು? ಹಾಂ, ಇದು ಭಾಳ ಸುಲಭವಾಗಿ ವ್ಯಾಪಕವಾಗಿ ಹರಡ್ಕೊಳ್ತಾ ಇದೆ. ಹೌದು, ಸಮಸ್ಯೆ ಜಾಸ್ತಿ ಮಾಡ್ತಾ ಇದೆ. ಹೌದು, ರೈತನಿಗೆ ಹೊರೆ ಆಗ್ತಾ ಇದೆ. ಹೌದು, ನಷ್ಟ ಆಗ್ತದೆ. ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು? ನೋಡಿ, ಈಗ ಒಂದು ಥ್ರಿಪ್ಸ್ ನುಸಿ ಅಂತ ಹೇಳಿದ್ರೆ ಇದೇನು ಹೊಸದಲ್ಲ, ಹೇಳ್ದಂಗೆ ಅತ್ರಿ ಮಾಡ್ತಿದ್ರು. ಆದರೆ ಈಗ ಒಂದು 2.5 ಥ್ರಿಪ್ಸ್ ಪಾರಿಸ್ಪನಸ್ ಎಂಬ ಜಾತಿಗೆ ಸೇರಿದಂಥ ಕೀಟಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಈ ಒಂದು ಕೀಟ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ನಾನೀಗ ಏನು ಹೇಳಕೊಟ್ಟಿದ್ದೀನಿ ಅದು ಒಂದು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಈ ಒಂದು ಥ್ರಿಪ್ಸ್ ನುಸಿ. ಹೌದು ಹೌದು ಹೌದು, ರೈತರು ಅವ್ರ ಮನಸ್ಸಿಂದ ತೆಗಿಬೇಕು. ಏನಪ್ಪ ಅಂತಂದರೆ, ಕೇವಲ ರಾಸಾಯನಿಕ ಕೀಟನಾಶಕಗಳಿಂದ ಅಷ್ಟೇ ಈ ಒಂದು ಹೊಸ ಒಂದು ಥ್ರಿಪ್ಸ್ ನುಸಿ ಇದೆ ಅದನ್ನು ಹತೋಟಿ ಮಾಡ್ತೀನಿ, ಬೇರೆ ಬೇರೆ ಹೊಸ ಕೆಮಿಕಲ್ ಬರ್ತವೆ ಅವನ್ನೆಲ್ಲ ನಾವು ಪ್ರಯತ್ನ ಮಾಡಿ ಈ ಕೀಟನ ಬರೀ ಒಂದು ರಾಸಾಯನಿಕ ಔಷಧಿಯಿಂದನೇ ನಾವು ನಿರ್ವಹಣೆ ಮಾಡ್ತೀನಿ ಅಂದರೆ ಅದು ಅಸಾಧ್ಯ. ಸೊ ಅದಾಗಲೇ ರೈತರ ಗಮನಕ್ಕೂ ಬಂದಿದೆ. ಹಾಗಾಗಿ ಈ ಒಂದು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಬೇಕು ಅಂದರೆ ಅನೇಕ ವಿಧಗಳಿದ್ದಾವೆ, ಮಾರ್ಗಗಳಿದ್ದಾವೆ. ಸೊ ಅವನ್ನೆಲ್ಲ ಅಳವಡಿಸ್ಕೊಂಡು ಈ ಒಂದು ಕೀಟ ನಿರ್ವಹಣೆ ಮಾಡೋದು ಸುಲಭ. ಸೊ ಥ್ರಿಪ್ಸ್ ಪಾರಿಸ್ಪನಸ್ ಅಲ್ಲದಲ್ಲೇ ಡಾರ್ಸಾಲಿಸ್ಗೂ ಸಹ ಹೇಳಿಕೊಟ್ಟಿದ್ದೀನಿ ಆ ಒಂದು ನಿರ್ವಹಣಾ ಕ್ರಮಗಳು ಅನ್ವಯ ಆಗ್ತವೆ. ಮೊದಲೇದಾಗಿ ಏನಪ್ಪ ಅಂತಂದರೆ, ಈ ಒಂದು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಬೇಲಿ ಬೆಳೆ ಹಾಕ್ಕೊಳ್ಬೇಕು ಅಂತ ಹೇಳ್ತೀವಿ. ಏನಪ್ಪ ಅಂತಂದರೆ, ಈ ಒಂದು ಎಷ್ಟೇ ಕ್ಷೇತ್ರ ಇರಲಿ, ನಮ್ಮ ಒಂದು ರೈತರಿಗೆ 2 ಅಥವಾ 3 ಎಷ್ಟೇ ಕ್ಷೇತ್ರ ಇರಲಿ, ತಮ್ಮ ಮೆಣಸಿನಕಾಯಿ ಹೊಲದ ಸುತ್ತ ಬೇಲಿ ಬೆಳೆಗಳನ್ನ ಹಾಕೋ. ಬೇಲಿ ಬೆಳೆ ಅಂತಂದರೆ 2-3 ಈ ಒಂದು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಜೋಳ, ಸಜ್ಜೆ, ಇಂಥ ಒಂದು ಎತ್ತರವಾಗಿ ಬೆಳೆಯುವಂಥ ಒಂದು ಏಕದಳ ಧಾನ್ಯಗಳು, ಈ ಒಂದು ಬೆಳೆಗಳನ್ನ ಹಾಕೊಳ್ಬೇಕು. ಇದರಿಂದ ಯಾವ ರೀತಿ ಸಹಾಯ ಆಗ್ತದೆ ಅಂತಂದರೆ, ಈ ಒಂದು ಮೆಕ್ಕೆಜೋಳ ಹಾಕೋದ್ರಿಂದ ಹೊಲದ ಸುತ್ತ, ನಾನು ಈಗಾಗಲೇ ಹೇಳಿದೆ, ಈ ಒಂದು ಥ್ರಿಪ್ಸ್ ನುಸಿ ಸಾಮಾನ್ಯವಾಗಿ ಗಾಳಿಯಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಸಾರ ಆಗ್ತದೆ. ನಾವು ಬೇಲಿ ಬೆಳೆ ಅಂದರೆ ಹೊಲದ ಸುತ್ತ ಒಂದು 2-3 ಮೆಕ್ಕೆಜೋಳವನ್ನು ಹಾಕೋದ್ರಿಂದ ಮೆಕ್ಕೆಜೋಳ ಈ ಮೆಣಸಿನಕಾಯಿಗಿಂತ ಎತ್ತರವಾಗಿ ಬೆಳೀತದೆ. ಮತ್ತು ಅದನ್ನ ನಾವು ಅಡುವಾಗ ಹಾಕ್ಬೇಕು, ತುಂಬ ಹತ್ರ ಹತ್ರ ಹಾಕಂದಾಗ ಅಡುವಾಗ ಹಾಕ್ದಾಗ ಬೇರೆ ಹೊಲದಿಂದ ನಮ್ಮ ಹೊಲಕ್ಕೆ ಪ್ರಸಾರ ಆಗ ಗಾಳಿ ಮುಖಾಂತರ ಪ್ರಸಾರ ಆಗುವಂಥ ಥ್ರಿಪ್ಸ್ ನುಸಿನ ಈ ಒಂದು ಬೇಲೆ ಬೆಳೆ ಅಥವಾ ಮೆಕ್ಕೆಜೋಳ ತಡೀತದೆ. ಸೊ ಹಾಗಾಗಿ ನಾವು ಹೆಚ್ಚಿನ ಸಂದರ್ಭದಲ್ಲಿ ಪಕ್ಕದ ಹೊಲದವ್ರು ಏನಾದರೂ ನಿರ್ವಹಣೆ ಕ್ರಮ ಸರಿಯಾಗಿ ಮಾಡದೆ ಹೋದರೆ ಅಲ್ಲಿಂದ ನಮ್ಮ ಹೊಲಕ್ಕೆ ಬರೋದನ್ನ ನಾವು ತಡಿಬೋದು. ಇದು ಭಾಳ ಒಂದು ಸರಳವಾದ ಕ್ರಮ ಮತ್ತು ಭಾಳ ಒಂದು ಎಫೆಕ್ಟಿವ್ ಅಂದರೆ ಪರಿಣಾಮಕಾರಿಯಾದ ಒಂದು ಕ್ರಮನ ಅನುಸರಿಸ್ಬೋದು. ಅಗಲವಾಗಿರೋದ್ರಿಂದ ಈ ಬೆಳೆಗೆ ಕೋಟೆ ಇದ್ದಂಗೆ ಅದಕ್ಕೆ ನಾವು ಬೇಲೆ ಬೆಳೆ ಅಂತೇಳಿ ಕರಿತೀವಿ. ಸೊ ನಂತರ ಎರಡನೇದೇ ಏನಪ್ಪ ಅಂತಂದರೆ ಈ ಒಂದು ಥ್ರಿಪ್ಸ್ ನುಸಿ ನಮ್ಮ ಹೊಲದಲ್ಲೇ ಇರುವಂಥ ಅನೇಕ ಬೆಳೆಗಳು ಎಸ್ಪೆಷಲಿ ಈ ಒಂದು ಕಳೆ ಸಸ್ಯಗಳು ಹೊಲದ ಬದುಗಳ ಮೇಲೆ ಇರ್ಬೋದು ಅಥವಾ ಎರಡು ಸಾಲುಗಳ ಮಧ್ಯೆ ಇರ್ಬೋದು ಈ ಒಂದು ಕಳೆ ಗಿಡಗಳು ಆಸರ ಸಸ್ಯ ಆಗಿ ಕೆಲಸ ಮಾಡ್ತವೆ. ಸೊ ಹಂಗಾಗಿ ಇವನ್ನ ನಾವು ಆಸರೆ ಸಸ್ಯಗಳನ್ನ ನಾವು ನಾಶ ಮಾಡಬೇಕು. ಸೊ ಹಾಗಾಗಿ ಹೊಲದ ಸ್ವಚ್ಛತೆ ನಾವು ಕುಂಟೆ ಹೊಡೋದ್ರಿಂದ ಮತ್ತು ಬದುಗಳನ್ನ ಸ್ವಚ್ಛ ಮಾಡೋದ್ರಿಂದ ಈ ಒಂದು ಕೀಟಗಳ ಹಾವಳಿನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಸೂಕ್ತ ಅಂತರ. ಸೊ ನೋಡಿರಿ, ಹೆಚ್ಚಿನ ಒಂದು ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿಂದ ಸಾಲಿಗೆ ಒಳ್ಳೆಯ ಅಂತರವನ್ನು ಕಾಪಾಡ್ತಾರೆ. ಸೊ ಆದರೆ ಗಿಡದಿಂದ ಗಿಡಕ್ಕೆ ಅಂತರ ಕಾಪಾಡೋದು ಭಾಳ ಕಡಿಮೆ, ತುಂಬ ಹತ್ತಿರವಾಗಿ ಅಡುವಾಗಿ ನಾವು ನಾಟಿ ಮಾಡ್ತಾ ಅದನ್ನು ಗಮನಿಸ್ಬೋದು. ಸೊ ಹಾಗಾಗಿ ಸೂಕ್ತವಾದ ಮತ್ತು ಅಥವಾ ಶಿಫಾರಸು ಮಾಡಿದ ಅಂತರವನ್ನು ನಾವು ಕಾಪಾಡಬೇಕು ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ. ಈಗ ಶಿಫಾರಸು ಮಾಡಿ ಅನ್ನೋವಂಥದ್ದು 90 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮತ್ತು 30 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಅಥವಾ 60 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮತ್ತು 45 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ. ಈ ಒಂದು ಶಿಫಾರಸು ಮಾಡಿದಂಥ ಅಂತರವನ್ನು ಕಾಪಾಡೋದ್ರಿಂದ ನಮಗೆ ಈ ಒಂದು ಥ್ರಿಪ್ಸ್ ನುಸಿಯ ಪ್ರಸಾರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೆಚ್ಚಿಗೆ ಆಗೋದನ್ನ ನಾವು ತಡಿಬೋದು. ಮತ್ತು ಗಾಳಿ ಬೆಳಕು ಹೆಚ್ಚಾಗೋದ್ರಿಂದ ಮತ್ತು ಸಿಂಪಡಣೆ ಕ್ರಮಗಳನ್ನು ಕೈಗೊಂಡಾಗ ಸರಿಯಾಗಿ ಗಿಡಗಳಿಗೆ ತಲುಪೋದ್ರಿಂದ ಈ ಒಂದು ಕೀಟದ ಹಾವಳಿನ ನಿಯಂತ್ರಣ ಮಾಡೋಕ್ಕೆ ಅನುಕೂಲ. ಹೌದು ಹೌದು, ಉಲ್ಬಣ ಆಗ್ತದೆ, ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಹತ್ತಿರದಲ್ಲಿ ಆಗ್ತದೆ. ಎರಡು ರೀತಿ ಶಿಫಾರಸು. ಹೌದು ಹೌದು, 90 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮತ್ತು ಹಾಗೂ 30 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ. ಇದು ಒಂದು. ಹಾಂ, 60 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, 45 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ. ಇದು ಎರಡನೇ ಕ್ರಮ. ಸೊ ಯಾವ್ದಾದ್ರು ಅನುಸರಿಸ್ಬೋದು, ಯಾವ್ದಾದ್ರು ಒಂದು ಅನುಸರಿಸೋದ್ರಿಂದ ನಾವು ಒಂದು ಕೀಟದ ಒಂದು ಉಲ್ಬಣತೆ ಅಥವಾ ಪ್ರಸಾರ ಆಗೋದನ್ನ ತಡಿಬೋದು, ಕಡಿಮೆ ಮಾಡೋದು. ಹೌದು, ಗಾಳಿ ಬಿಸಿಲು ಹೌದು ಚೆನ್ನಾಗಿ ಬೆಳೀತದೆ. ಹೌದು, ಇನ್ನೊಂದು ಕ್ರಮ ಏನಪ್ಪ ಅಂತಂದರೆ ನಮಗೆ ಈ ಒಂದು ನೈಸರ್ಗಿಕವಾಗಿ ಸಿಗುವಂಥ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರ ಅಂತ ಏನು ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಬೇವಿನ ಹಿಂಡಿ. ಬೇವಿನ ಹಿಂಡಿ ಎಕರೆಗೆ 100 ರಿಂದ 200 ಕೆಜಿ ನಾವು ನಾಟಿ ಮಾಡಿದ ನಂತರ ಸಾಲಲ್ಲಿ ಹಾಕೋದು, ಜೊತೆಯಲ್ಲಿ ಎರೆಹುಳು ಗೊಬ್ಬರ ಅದನ್ನು 500 ಕೆಜಿ ಪ್ರತಿ ಎಕರೆಗೆ. ಸೊ ಸಾಲಿನಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಈ ಒಂದು ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ ಗಿಡಕ್ಕೆ. ಸೊ ಆ ರೀತಿ ನೋಡಿ, ಈಗ ಒಂದು ಬೇವಿನಲ್ಲಿ ಬಹಳ ವಿಶೇಷವಾದ ಗುಣ ಇದೆ. ಅದು ಸುಮಾರು 250-300 ಕೀಟ ಮತ್ತು ರೋಗಗಳನ್ನ ವಿವಿಧ ಒಂದು ಕೀಟ ರೋಗಗಳನ್ನ ತಡೆಯುವಂಥ ಶಕ್ತಿ ಇದೆ. ಜೊತೆಯಲ್ಲಿ ಈ ಬೇವಿನಗೆ ಗೊಬ್ಬರವಾಗಿ ಸಹ ಕೆಲಸ ಮಾಡುತ್ತೆ. ಅನೇಕ ಪೋಷಕಾಂಶಗಳು ಈ ಬೇವಿನ ಬೀಜದಲ್ಲಿ ಇರೋದ್ರಿಂದ ನಾವು ಈ ಒಂದು ಉಪಚಾರ ಅಂದರೆ 100 ರಿಂದ 200 ಕೆಜಿ ಸಾಲಿನಲ್ಲಿ ಹಾಕೋದ್ರಿಂದ ಬೇವಿನ ಹಿಂಡಿನ ಈ ಒಂದು ಕೀಟಕ್ಕೆ ನಿರೋಧಕ ಶಕ್ತಿಯನ್ನು ಒದಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಇನ್ನೊಂದು ಕ್ರಮ ಏನಪ್ಪ ಅಂತಂದರೆ ನಾವು ರಸಗೊಬ್ಬರದ ನಿರ್ವಹಣೆ ಅಥವಾ ಗೊಬ್ಬರದ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ಬೋದು. ಸೊ ಇದು ಏನಪ್ಪ ಅಂತಂದರೆ ನಾವು ಶಿಫಾರಸು ಮಾಡಿದ ಮಟ್ಟದಲ್ಲೇ ರಾಸಾಯನಿಕ ಗೊಬ್ಬರನ ಕೊಡಬೇಕಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಎಸ್ಪೆಷಲಿ ಈ ಒಂದು ಸಾರಜನಕ ಗೊಬ್ಬರ ಅಥವಾ ಯೂರಿಯಾ ಅಂತ ಏನು ಹೇಳ್ತೀವಿ ಆ ಸಾರಜನಕನ ನಾವು ಮತ್ತು ಈ ಒಂದು ರಂಜಕ ಇವೆರಡನ್ನೂ ನಾವು ಶಿಫಾರಸು ಮಾಡಿದ ಮಟ್ಟದಲ್ಲೇ ಕೊಡಬೇಕು. ಇನ್ನು ಪೊಟ್ಯಾಶ್ ಏನಿದೆ ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸೋದ್ರಿಂದ ಈ ಪೊಟ್ಯಾಶ್ಗೆ ಏನಪ್ಪ ಅಂತಂದರೆ ನಿರೋಧಕ ಶಕ್ತಿ ಕೊಡುವಂಥ ಶಕ್ತಿ ಇದೆ. ಹೌದು, ಗಿಡಕ್ಕೆ ನಿರೋಧಕ ಶಕ್ತಿ ಒದಗಿಸುತ್ತೆ. ಹಾಗಾಗಿ ಈ ಒಂದು ಪ್ರಮಾಣ ಜಾಸ್ತಿ ಮಾಡಿ ರಂಜಕ ಮತ್ತು ಸಾರಜನಕ ಇವೆರಡನ್ನು ನಾವು ಶಿಫಾರಸು ಮಾಡಿದ ಮಟ್ಟದಲ್ಲೇ ಕೊಡಬೇಕು. ಯಾವುದೇ ಕಾರಣಕ್ಕೆ ಹೆಚ್ಚಿಗೆ ಮಾಡಬಾರ್ದು. ಇದು ಹೆಚ್ಚಿಗೆ ಮಾಡಿದ್ರೆ ಒಂದು ಕೀಟದ ಹಾವಳಿ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಕ್ರಮನ ಅನುಸರಿಸ್ಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಥ್ರಿಪ್ಸ್ ನುಸಿಗೆ ಏನಪ್ಪ ಅಂತಂದರೆ ನೀಲಿ ಬಣ್ಣ ಅಂದರೆ ಭಾಳ ಪ್ರೀತಿ ಅದಕ್ಕೆ. ಸೊ ಹಾಗಾಗಿ ಇದನ್ನು ನಾವು ನಿರ್ವಹಣೆಗೆ ಬಳಸ್ಕೋಬೋದು. ಯಾವ ರೀತಿ ಅಂತಂದರೆ ನಮಗಲ್ಲಿ ಅಂಟಿನ ಬಲೆ ಅಂತ ಬರ್ತಾವೆ, ನೀಲಿ ಅಂಟಿನ ಬಲೆ ಅಂತ ಕರಿತೀವಿ. ಸೊ ಏನಂದರೆ ನಾವು ರೆಡಿಮೇಡ್ ನಮ್ಮ ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ನಾವೇ ತಯಾರಿಸ್ಬೇಕಪ್ಪ ಅಂತಂದರೆ ಒಂದು ತಗಡಿ ಏನಿರ್ತದೆ ಅದಕ್ಕೆ ಒಂದು ನೀಲಿ ಬಣ್ಣ ಹೊಡೆದು ಗ್ರೀಸ್ ಹಚ್ಚಿ ಅದನ್ನು ಗಿಡ ಎಷ್ಟು ಎತ್ತರ ಇರ್ತದೆ ಆ ಎತ್ತರಕ್ಕೆ ಅಳವಡಿಸ್ಬೇಕು. ಇದನ್ನು ಸುಮಾರು ನಾವು 25-30 ಒಂದು ಎಕರೆಗೆ ಅಳವಡನೆ ಮಾಡಿದ್ದಾದರೆ ಈ ಒಂದು ಏನು ಹಾರಾಡುವಂಥ ಒಂದು ಥ್ರಿಪ್ಸ್ ನುಸಿ ಇದೆ ಅದು ಬಂದು ನೀಲಿ ಬಣ್ಣಕ್ಕೆ ಕಚ್ಕೊಳ್ತದೆ. ನಾವು ಅಂಟಿನ ಬೆಲೆ ಗ್ರೀಸ್ ಗ್ರೀಸ್ ಹಚ್ಬೋದು. ಇಲ್ಲ ರೆಡಿಮೇಡ್ ಇಲ್ಲಪ್ಪ ನಮ್ಗೆ ರೆಡಿಮೇಡ್ ಬೇಕಂತಂದ್ರೆ ರೆಡಿಮೇಡ್ ನೀಲಿನ ಅಂಟಿ ಬೆಲೆ ಸಿಗ್ತದೆ, ಬ್ಲೂ ಸ್ಟಿಕ್ ಟ್ರಾಪ್ ಅಂತ ಇಂಗ್ಲೀಷಲ್ಲಿ ಅಂತೀವಿ. ಸೊ ಅದನ್ನು ನಾವು 25-30 ಬೆಳೆ ಎಷ್ಟು ಎತ್ತರ ಇರ್ತದೆ ಒಂದು ತಿಂಗಳ ನಂತರದಿಂದ ಅಳವಡನೆ ಮಾಡಬೇಕು. ಅದು ಕಂಪ್ಲೀಟ್ ಎಲ್ಲ ಅದ್ರ ಮೇಲೆ ಹುಳಗಳಿದ್ದಾಗ ಮತ್ತೆ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಹೌದು. ಸೊ ಹಾಗಾಗಿ ನಾವು ಇದನ್ನ ಅಳವಡನೆ ಮಾಡಿ ಇದನ್ನ ಸಂಖ್ಯೆನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ಥ್ರಿಪ್ಸ್ದು ಅಂತಂದ್ರೆ, ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಅದರ ಜೀವನ ಚಕ್ರದ 4 ಹಂತ ಬರ್ತವೆ. ಒಂದು ಮೊಟ್ಟೆ, ಮರಿಹುಳ, ಕೋಶಾವಸ್ಥೆ ಮತ್ತು ಪ್ರೌಢಕೀಟ. ಈ ಒಂದು 4 ಹಂತದಲ್ಲಿ ಈ ಕೋಶಾವಸ್ಥೆ ಏನಿದೆಯಲ್ಲ ಅದು ಕೋಶಾವಸ್ಥೆ ಹೋಗುವಂಥ ಸಂದರ್ಭದಲ್ಲಿ ಮಣ್ಣಿಗೆ ಹೋಗ್ತದೆ ಹುಳ. ಸೊ ಮಣ್ಣಿಗೋಗಿ ಕೋಶಾವಸ್ಥೆ ಮುಗಿಸ್ಕೊಂಡು ನಂತರ ಪೌಡಕ್ಕಿಟ್ಟು ಹೊರಗೆ ಬರ್ತದೆ. ಇದು ಒಂದು 3-4 ದಿವಸ ಮಣ್ಣಿನಲ್ಲಿ ಇರೋದ್ರಿಂದ ಇದನ್ನು ನಾವು ನಿರ್ವಹಣೆಗೆ ಬಳಸ್ಕೋಬೋದು. ಯಾವ ರೀತಿ ಅಂತಂದರೆ, ನಾವು ಸಾಲುಗಳ ಮಧ್ಯೆ ಅಂತರ ಸರಿಯಾಗಿ ಕಾಪಾಡ್ಕೊಂಡು ಕುಂಟೆ ಹೊಡೆದ್ರಿಂದ, ಅಂದರೆ ಆಗಿಂದಾಗೆ ಕುಂಟೆ ಹೊಡೆಯೋದ್ರಿಂದ ಈ ಕೋಶಗಳು ಮೇಲೆ ಬರ್ತವೆ. ಹಾಂ, ಮೇಲೆ ಬಿಸಿಲಿಂದ ಇದಕ್ಕೆ ಹೊಡ್ಬೋದು ಅಥವಾ ಅದು ಮಣ್ಣಿನಲ್ಲಿ ಮುಚ್ಚೋದ್ರಿಂದ ಆ ಒಂದು ಕೀಟಗಳು ಸಂಖ್ಯೆ ಕಡಿಮೆ ಆಗ್ತದೆ. ಅಂದರೆ ಪೌಡಕೀಟ ಹೊರಗೆ ಬರೋದನ್ನ ನಾವು ಅಂದರೆ ನೆಕ್ಸ್ಟು ಜನರೇಷನ್ ಏನಿದೆ ಅದನ್ನು ನಾವು ಬರೋದನ್ನ ತಪ್ಪಿಸ್ಬೋದು. ಹಾಂ, ಕುಂಟೆ ಹೊಡಿಬೇಕು ಮಧ್ಯ ಮಧ್ಯದಲ್ಲೇ, ಸಾಧ್ಯ ಆಗೋರು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾವು ಕುಂಟೆ ಆಗಿಂದಾಗಿ ಹೊಡ್ಕೊತ ಇದ್ದರೆ ಈ ಕೀಟಗಳ ಒಂದು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ನಾವು ಇನ್ನೊಂದು ಕ್ರಮನ ಅನುಸರಿಸ್ತೀವಿ. ಏನಪ್ಪ ಅಂತಂದರೆ, ಶಿಲೀಂಧ್ರ ಕೀಟನಾಶಕಗಳು ಅಂತೇಳಿ ಸಿಗ್ತವೆ. ಸೊ ಈ ಶಿಲೀಂಧ್ರ ಕೀಟನಾಶಕಗಳು ಏನಪ್ಪ ಅಂತಂದರೆ, ಥ್ರಿಪ್ಸ್ ನುಸಿಗೆ ರೋಗವನ್ನು ಉಂಟು ಮಾಡಿ, ಅಂದರೆ ಶಿಲೀಂಧ್ರ ರೋಗವನ್ನು ತರಿಸಿ ನಾವು ಕೊಲ್ಲಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ನಾವು ಈ ಒಂದು ನಾವು ಏನು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಹೊಲಕ್ಕೆ, ಆ ಒಂದು ಕೊಟ್ಟಿಗೆ ಗೊಬ್ಬರ ಜೊತೆ ಅಂದರೆ 1 ಟನ್ನಿಗೆ ಸುಮಾರು 2-3 ಕೆಜಿಯಷ್ಟು ಈ ಶಿಲೀಂಧ್ರ ಕೀಟನಾಶಕ ಅಂದರೆ ಮೆಟ್ರೈಸಿಯಂ ಮನಿಸಪ್ಲಿಯೇ ಅಥವಾ ಬಿವೇರೆ ಭಾಷೆನ ಈ ಶಿಲೀಂಧ್ರ ಕೀಟನಾಶಕ ಮಿಶ್ರಣ ಮಾಡಿ ಮೌಲ್ಯವರ್ಧನೆ ಮಾಡಿ ಸಾಲಲ್ಲಿ ಹಾಕೋದ್ರಿಂದ ಈ ಒಂದು ಏನು ರೋಗಾಣುಗಳಿದ್ದಾವೆ ಅಥವಾ ಶಿಲೀಂಧ್ರ ಕೀಟನಾಶಕ ಭೂಮಿಯಲ್ಲಿರ್ತದೆ, ನಾವು ಕುಂಟೆ ಹೊಡೆದಾಗ ಈ ಒಂದು ಶಿಲೀಂಧ್ರ ಕೀಟನಾಶಕಗಳ ಜೊತೆ ಆ ಒಂದು ಕೋಶವಸ್ತುವಿಗೆ ಹೋದಂಥ ಥ್ರಿಪ್ಸ್ ನುಸಿ ಅದಕ್ಕೆ ಇನ್ಫೆಕ್ಷನ್ ಆಗಿ ಸೊ ಆ ಒಂದು ಕೀಟಗಳನ್ನ ನಾಶ ಆಗಿ ಮುಂದೆ ಪ್ರೌಢ ಕೀಟಗಳು ಹೊರಗೆ ಬರಲನ್ನ ತಡಿಬೋದು. ಸೊ ಈ ರೀತಿ ಕ್ರಮನ ನಾವು ಅನುಸರಿಸಿ ಕೀಟದ ಉಲ್ಬಣತೆ ಆಗೋದನ್ನ ಇದು ಒಂದು ಕ್ರಮ. ಸೊ ಈ ರೀತಿ ಸಹ ಮಾಡ್ಬೋದು ಸಮಗ್ರ ನಿರ್ವಹಣೆ. ಹೌದು ಹೌದು. ಹಾಂ, ಅದು ಅದಲ್ದಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಾಧ್ಯವಾದಲ್ಲಿ ಸಾಮಾನ್ಯವಾಗಿ ನಾವು ಕಾಲುವೆ ಮಾಡಿಕೊಂಡು ನೀರು ಹರಿಸ್ತೀವಿ. ಎಲ್ಲಿ ಸಾಧ್ಯ ಆಗ್ತದೆ ರೈತರು ತುಂತುರು ನೀರಾವರಿ ಪದ್ಧತಿನ ಅಳವಡನೆ ಮಾಡೋದ್ರಿಂದ, ಸೊ ಆಗೇನಾಗ್ತದೆ ಆ ತುಂತುರು ನೀರು ಏನು ಬೀಳ್ತದೆ ಎಲೆಗಳ ಮೇಲೆ ಹೂವಿನ ಮೇಲೆ ಈ ಥ್ರಿಪ್ಸ್ ನುಸಿ ಕೊಚ್ಕೊಂಡು ಹೋಗ್ಬೇಕು ಅಥವಾ ಬಿದ್ದು ನಾಶ ಆಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಇವೆಲ್ಲದಲ್ಲೇ ನಾವು ಈ ಒಂದು ಕೀಟಗಳ ಸಂಖ್ಯೆ ಕಡಿಮೆ ಇದ್ದಾಗ ಹೂವಿನಲ್ಲಿ ಅಥವಾ ಎಲೆಗಳ ಮೇಲೆ ನಾವು ಗಮನಿಸ್ತಾ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಇದ್ದಾಗ ರಾಸಾಯನಿಕ ಕೀಟನಾಶಕಗಳಿಗೆ ಬದಲಾಗಿ ಅದಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಕೀಟನಾಶಕ ಅಂದರೆ ನಮ್ಮಲ್ಲಿ ಬೇವಿನ ಎಣ್ಣೆ ಸಿಗುತ್ತೆ ಅಥವಾ ಹಂಗೆ ಎಣ್ಣೆ ಸಿಗ್ತದೆ ಅಥವಾ ಬೇವಿನ ಒಂದು ಬೀಜದ ಕಷಾಯ ನಾವೇ ತಯಾರಿಸ್ಕೋಬೋದು. ಇಂಥ ಒಂದು ಪರಿಸರ ಸ್ನೇಹಿ ಕೀಟನಾಶಕ ಬಳಕೆ ಮಾಡಿ ಸಂಖ್ಯೆ ಕಡಿಮೆ ಇದ್ದಾಗ ಸಿಂಪರಣೆ ಮಾಡಿದ್ರೆ ನಮ್ಮ ಕೀಟಗಳು ಕಡಿಮೆ ಆಗ್ತವೆ. ಜೊತೇಲಿ ಈ ಒಂದು ಪರಭಕ್ಷಕ ಕೀಟ ಅಥವಾ ಮಿತ್ರ ಕೀಟಗಳ ಸಂಖ್ಯೆ ಏನಿದೆ ಅದನ್ನು ಉಲ್ಬಣ ಆಗ್ತದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ಈ ಒಂದು ಕೀಟಗಳ ಸಂಖ್ಯೆನ ಕಡಿಮೆ ಮಾಡ್ಬೋದು. ಸೊ ಇದು ಒಂದು ಇವೆಲ್ಲ ಏನು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳಿದ್ದಾವೆ ಇವೆಲ್ಲ ಅನುಸರಿಸಿ ನಂತರ ನಾವು ಕಡೆಯ ಅಂದರೆ ಕೊನೆಯ ಅಸ್ತ್ರವಾಗಿ ನಾವು ರಾಸಾಯನಿಕ ಕೀಟನಾಶಕಗಳ ಬಳಕೆ ಮಾಡ್ಬೋದು. ಅದರಲ್ಲಿ ನಮಗೆ ಅನೇಕ ಶಿಫಾರಸು ಮಾಡಿದಂಥ ಕೀಟನಾಶಕಗಳಿದ್ದಾವೆ. ಮೊದಲನೇದಾಗಿ ಕಡಿಮೆ ಒಂದು ಸಂಖ್ಯೆಯಲ್ಲಿದ್ದಾಗ ನಿಮಿಡಾಕ್ಲೋಪಿಡ್ 17.8 SL ಈ ಒಂದು ಕೀಟನಾಶಕ ಪ್ರತಿ ಲೀಟರ್ನರಿಗೆ 0.5 mL ಪ್ರತಿ ಲೀಟರ್ನರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಅಥವಾ ಥಯಾಮಿಥಾಕ್ಸಾಮ್ 25 WG ಅಂತೇಳಿ ಈ ಒಂದು ಕೀಟನಾಶಕ 0.3 g ಪ್ರತಿ ಲೀಟರ್ನರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಅದಲ್ಲದೆ ಫಿಪ್ರೋನಿಲ್ 5 SC ಈ ಒಂದು ಕೀಟನಾಶಕ 1 mL ಪ್ರತಿ ಲೀಟರ್ನರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು. ಅಥವಾ ಡಯಫೆನ್ಥೈರಾನ್ 50 WP ಇದನ್ನು 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ನಂತರ ಸ್ಪಿನೋಟರಾಮ್ ಎಂಬ ಕೀಟನಾಶಕ ಇದು 11.7 SC ಈ ಫಾರ್ಮುಲೇಷನ್ ಸಿಗ್ತದೆ. ಅದನ್ನು 0.6 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಥ್ರಿಪ್ಸ್ ನುಸಿ ಕೀಟದ ನಿರ್ವಹಣೆಗೆ ಏನು ಸಮಗ್ರ ನಿರ್ವಹಣಾ ಪದ್ಧತಿ ಮಾಡ್ತೀವಿ. ಹೌದು, ಬೇರೆ ಕೀಟ ನಿರ್ವಹಣೆಗೆ ಇದೇ ಪದ್ಧತಿ ಅನುಸರಿಸಿದ್ರು ಸರಿ ಹೋಗ್ತದೆ. ಇದೆ ಅಂದರೆ ಇಲ್ಲ, ಈಗ ಒಂದು ಥ್ರಿಪ್ಸ್ ನುಸಿಗೆ ಏನಿದೆ ರಸ, ಥ್ರಿಪ್ಸ್ ನುಸಿಗೆ ಮಾತ್ರ, ಅದ್ರ ಜೊತೆ ಅದಲ್ಲದೆ ಈಗ ಬಿಳಿ ನೋಣ ಅಂತ ಬರ್ತದೆ. ಸೊ ಅದಕ್ಕೂ ಸಹ ಈ ಒಂದು ಕೀಟನಾಶಕಗಳು ಹೆಲ್ಪ್ ಆಗ್ತದೆ. ಬಟ್ ಬಿಳಿ ನೋಣಕ್ಕೆ ಏನಪ್ಪ ಅಂತಂದರೆ, ನಾವು ನೀಲಿ ಅಂಟಿನ ಬೆಲೆಗಳ ಬದಲಾಗಿ ಹಳದಿ ಅಂಟಿನ ಬೆಲೆ, ಯಾಕೆಂದರೆ ಹಳದಿ ಅಂಟು ಅದು ಇದೆ. ಹಾಂ ಹೌದು. ಬಟ್ ಅದು ರಾಸಾಯನಿಕ ಕೀಟನಾಶಕ ನಾನು ಏನು ಹೇಳಿದೆ ಅದಕ್ಕೆ ಅಫಿಡ್ ಏನು ಅಂತ ಬರ್ತಾ, ಅದಕ್ಕೆ ಮತ್ತು ಬಿಳಿ ನೋಣಕ್ಕೆ ಎರಡು ಅನುಕೂಲ ಆಗ್ತದೆ. ಇದಲ್ಲದೆ ಇನ್ನೊಂದು, ಈ ಒಂದು ಶಿಲೀಂಧ್ರ ಕೀಟನಾಶಕನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಸಾಲಿಗೆ ಹಾಕೋದ್ರ ಜೊತೆಯಲ್ಲಿ ನೇರವಾಗಿ ಸಿಂಪಡಣೆ ಸಹ ಮಾಡ್ಬೋದು. ಇದು 5 ಗ್ರಾಂ ಬ್ಯೂವೇರಿಯಾಸಿಯಾನ ಎಂಬ ಶಿಲೀಂಧ್ರ ಕೀಟನಾಶಕ ಅಥವಾ ಲೆಕಾನೆಸಿಲಿಯಂ ಲೆಕಾನೆ ಎಂಬ ಶಿಲೀಂಧ್ರ ಕೀಟನಾಶಕ, ಇದು ಸಹ 5 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಅಥವಾ 3 ಗಂಟೆ ನಂತರ ಮಧ್ಯಾಹ್ನ ಅಂದರೆ ತಂಪು ವಾತಾವರಣದಲ್ಲಿ ಸಿಂಪಡಣೆ ಮಾಡಿದಾಗ ಈ ಒಂದು ಶಿಲೀಂಧ್ರಗಳೇನಿದ್ದಾವೆ ಆ ಒಂದು ಕೀಟಗಳ ಮೈ ಮೇಲೆ ಬಿದ್ದಾಗ ಸೊ ಅವು ಏನಾಗ್ತದೆ, ಶಿಲೀಂಧ್ರ ರೋಗ ಬಂದು ಸಾಯ್ತವೆ. ಈ ರೀತಿ ನಿರ್ವಹಣೆ ಸಹ ನಾವು ಭಾಳ ಸುಲಭವಾಗಿ ಮಾಡೋದು. ಇದು ನಮ್ಮ ರೈತರಿಗೆ ಭಾಳ ಒಂದು ಪರಿಣಾಮಕಾರಿ ಅನಿಸಿದೆ. ಹೋದ ವರ್ಷ ಈ ಒಂದು ಶಿಲೀಂಧ್ರ ಕೀಟನಾಶಕ ವಿಪರೀತವಾದ ಬೇಡಿಕೆ ಇತ್ತು. ಯಾಕೆಂದರೆ ಯಾವ ಕೆಲಸ ಅಂದರೆ 3,000-4,000 ಲೀಟ್ರ್ ಕೊಟ್ಟು ರಾಸಾಯನಿಕ ಕೀಟನಾಶಕಗಳು ಮಾಡಲಾರದ ಕೆಲಸನ ಸಹ ಈ ಒಂದು ಶಿಲೀಂಧ್ರ ಕೀಟನಾಶಕಗಳು ಮಾಡಿದರು. ಅದರ ಬಳಕೆ ಸಹ ಮಾಡಿಕೊಂಡು ರೈತರು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಥ್ರಿಪ್ಸ್ ನುಸಿ ಬಗ್ಗೆ ತುಂಬ ದೀರ್ಘವಾಗಿ ಹೇಳಿದ್ರೆ, ಹೌದು, ಸೀಮಿತ ಅವಧಿಯಲ್ಲಿ ನಮಗೆ ಜೇಡ ನುಸಿ, ಕಾಯಿ ಕೊರೆಯುವ ಹುಳುಗಳ ಬಗ್ಗೆ, ಎಲೆ ಮತ್ತು ಕಾಯಿ ತಿನ್ನುವ ಕೀಟಗಳ ಬಗ್ಗೆ ಸಂಕ್ಷಿಪ್ತವಾಗಿ ರೈತರು ಈ ಬಗ್ಗೆ ಏನು ಮಾಡಬಹುದು? ಹೌದು ಹೌದು. ನೋಡಿ, ಈಗ ಜೇಡ ನುಸಿ ಅಂತ ಏನು ಹೇಳಿದೆ ಅದು ಸಹ ಒಂದು ರಸ ಇರುವಂಥ ಕೀಟ. ಸೊ ಇದು ಥ್ರಿಪ್ಸ್ ನುಸಿಗೆ ವಿಭಿನ್ನ ಏನಂದರೆ ಇದು ಮೈಟ್ ನುಸಿ ಅಥವಾ ಜೇಡ ನುಸಿ ಅಂತ ಕರಿತೀವಿ. ಇದಕ್ಕೆ ನಾವು ಕೀಟನಾಶಕಕ್ಕೆ ಬದಲಾಗಿ ನುಸಿನಾಶಕ ಅಂತ ಸಿಗ್ತದೆ. ಅದರಲ್ಲಿ ನಾವು ಏನಪ್ಪ ಅಂತಂದರೆ ಡೈಕೋಫಾಲ್ ಅಂತೇಳಿ 18.5 EC 2.5 mL/L ನೀರಿಗೆ, ಅಥವಾ ಫೆನಾಜಕ್ವಿನ್ ಎಂಬ ನುಸಿನಾಶಕ 10 EC ಫಾರ್ಮುಲೇಷನ್ ಬರ್ತದೆ, ಅದು 2 mL/L ನೀರಿಗೆ. ಇದಲ್ಲದೆ ಈ ಒಂದು ಜೇಡ ನುಸಿ ಸಾಮಾನ್ಯವಾಗಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಮತ್ತು ನೀರಿನ ಒಂದು ಕೊರತೆ ಇದ್ದಾಗ ಈ ಸಂದರ್ಭದಲ್ಲಿ ಹೆಚ್ಚು ಬರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಸ್ಪೈರೋಮೆಸಿಫೆನ್ 24 SC ಎಂಬ ಒಂದು ನುಶಿನಾಶಕ, ಅದನ್ನು 0.6 mL/L ನೀರಿಗಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಮಿಲ್ಬೆಮೆಕ್ಟಿನ್ 1 EC ಈ ಒಂದು ನುಶಿನಾಶಕ, ಇದನ್ನು 1 mL/L ನೀರಿಗಾಕಿ ಸಿಂಪಡಣೆ ಮಾಡಿ ಹತೋಟಿ ಮಾಡ್ಬೋದು. ಇನ್ನೊಂದು ಕಡಿಮೆ ಒಂದು ಪ್ರಮಾಣದಲ್ಲಿ ಹಾನಿ ಮಾಡುವಂಥ ಕೀಟಗಳು ಅಂತಂದರೆ ಕಾಯಿ ಕೊರಕವುಳು ಮತ್ತು ಎಲೆ ಮತ್ತು ಕಾಯಿನ ತಿನ್ನುವಂಥ ಹುಳಗಳು. ಇವು ಪತಂಗ ಜಾತಿಗೆ ಸೇರಿದಂಥ ಕೀಟಗಳು. ಇದು ನಾವು ಬಾಲುಳ ಅಂತ ಕರೀತಾರೆ, ಹಸರುಳ್ಳ ಮತ್ತು ಲದ್ದಿ ಹುಳ. ಇನ್ನೊಂದು ಕಾಯಿ ಕೊರೆ ಹುಳನ್ನ ಹಸರುಳ ಅಂತೀವಿ, ಇನ್ನೊಂದು ಎಲೆ ತಿನ್ನುವಂಥ ಹುಳನ್ನ ಲದ್ದಿ ಹುಳ ಅಥವಾ ಟೊಬ್ಯಾಕೊ ಅಥವಾ ತಂಬಾಕು ಕೀಟ ಅಂತ ಕರಿತೀವಿ. ಸೊ ಇವೆರಡಕ್ಕೂ ನಿರ್ವಹಣೆ ಸುಲಭ. ಏನಪ್ಪ ಅಂತಂದರೆ ಕಡಿಮೆ ಒಂದು ಪ್ರಮಾಣದಲ್ಲಿದ್ದಾಗ ನಾವು ಯಾವುದಾದ್ರೂ ಒಂದು ಸಂಪರ್ಕ ಕೀಟನಾಶಕ, ಅದರಲ್ಲಿ ನೊವಲುರಾನ್ 10 EC ಎಂಬ ಒಂದು ಕೀಟನಾಶಕ, ಅದನ್ನು 0.75 mL/L ನೀರಿಗಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಸ್ಪಿನೋಸಾಡ್ 45 SC ಅಂತೇಳಿ, ಇದು 0.12 mL 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಕ್ಲೋರೋಪೈರಿಫಾಸ್ 20 EC, ಇದನ್ನು 2 mL/L ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಹತೋಟಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಏನಾಗ್ತದೆ, ಮೆಣಸಿನಕಾಯಿ ಬಿಡ್ತವೆ. ಹೌದು, ಕಾಯಿ ಬಿಡುವಾಗ ಕಾಯಿ ಸರಿಯಾಗಿ ಆಕಾರ ಬೆಳೆಯೋದು ಬೆಳೆದ್ರೆ ಅಂಕುಡೊಂಕ ಆಗ್ತದೆ, ಎಲ್ಲೋ ಒಂದ್ ಕಡೆಗೆ ಅರ್ಧ ಒಣಗಿರ್ತದೆ, ಬಣ್ಣ ಚೇಂಜ್ ಆಗಿದೆ. ಆಗ ರೈತರು ತುಂಬಾ ಹತಾಶ ಆಗ್ತಾರೆ. ಯಾಕೆ ಹಿಂಗಾಗ್ತದೆ, ಏನ್ ಸಮಸ್ಯೆ ನೋಡ್ರಿ? ಇನ್ನೊಂದು, ಈ ಒಂದು ನಾವು ಗಮನಿಸ್ಬೋದು, ಅನೇಕ ಬಾರಿ ಈ ಸಣ್ಣ ಸಣ್ಣ ಹೂವು ಮತ್ತು ಮೊಗ್ಗು ಸಣ್ಣ ಸಣ್ಣ ಕಾಯಿಗಳು ಉದುರೋದು ನೋಡ್ಬೋದು, ಮತ್ತು ದೊಡ್ಡ ಒಂದು ಗಾತ್ರದ ಕಾಯಿಗಳು ಅಂಕು ಡೊಂಕಾಗಿರೋದು ಅಂದರೆ ಆಕಾರ ಕಳ್ಕೊಂಡಿರೋದನ್ನ ನಾವು ಗಮನಿಸ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮಗೆ ಕಾಯಿ ನೊಣ ಅಂತೇಳಿ ಒಂದು ಹುಳ ಬರ್ತದೆ, ಅಥವಾ ಇದನ್ನು ಕಾಯಿ ನೊಣನ ಮಿಡ್ಜ್ ನೊಣ ಅಂತ ಸಹ ಕರೀತಾರೆ. ಇದು ಒಂದು ನೊಣ ಜಾತಿಗೆ ಸೇರಿದಂಥ ಕೀಟ. ಇದು ಈ ಒಂದು ಕೀಟ ಏನು ಮಾಡ್ತಪ್ಪ ಅಂತಂದರೆ, ಮೆಣಸಿನಕಾಯಿ ತೊಟ್ಟಿನ ಕೆಳಭಾಗದಲ್ಲಿ ತನ್ನ ಮೊಟ್ಟೆಗಳನ್ನ ಈ ಒಂದು ಕೀಟ ಇಡ್ತದೆ. ಅದರಿಂದ ಹೊರಗೆ ಬಂದಂಥ ಮರಿಹುಳು ಮೆಣಸಿನಕಾಯಿಗಳನ್ನ ಕೊರೆದು ಒಳಗಡೆ ಹೋಗಿ ಬೀಜಗಳನ್ನ ತಿಂತಾರೆ. ಸೊ ಹಾಗಾಗಿ ನಾವು ಈ ಒಂದು ಅಂಕುಡೊಂಕಾದ ಒಂದು ಮೆಣಸಿನಕಾಯಿನ ಮುಡ್ದು ನೋಡಿದಾಗ ಒಳಗಡೆ ಬೀಜಗಳೆಲ್ಲ ಕಪ್ಪಾಗಿರೋದನ್ನ ಗಮನಿಸ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದು ಬೀಜಗಳನ್ನ ಅಷ್ಟೇ ತಿಂದಿರ್ತದೆ, ಸಣ್ಣ ಮರಿಹುಳು ಈ ಒಂದು ನೊಣ ಜಾತಿಗೆ ಸೇರಿದಂಥ ಹುಳು. ಸೊ ಹಂಗಾಗಿ ಎಲ್ಲಿ ತಿಂದಿರ್ತದೆ, ಎಲ್ಲಿ ಅದು ಕೊರೆದು ಒಳಗೆ ಹೋಗಿರ್ತದೆ ಅಲ್ಲಿ ಬೆಂಡಾಗೋದನ್ನ ಅಂದರೆ ಡೊಂಕಾಗೋದನ್ನ ನೋಡ್ಬೋದು. ಅದೇ ರೀತಿಯಾಗಿ ಎಲ್ಲೆಲ್ಲಿ ತಿನ್ಕೊಂಡು ಹೋಗಿರ್ತದೆ ಒಳಗಡೆ, ಅಲ್ಲೆಲ್ಲನೂ ಆಕಾರ ಕಳ್ಕೊಂಡಿರ್ತದೆ, ಆ ದಿಕ್ಕಿನಲ್ಲೇ ಅದು ಕುಡೊಂಕಾಗಿರೋದನ್ನ ಗಮನಿಸ್ಬೋದು. ಮೆಣಸಿನಕಾಯಿ ನಾವು ತಿಂದ್ರೆ ಇಲ್ಲ, ಸೊ ಅದು ಅದರದ್ದು ಪ್ರಕೃತಿ ಆ ಥರ ಇದೆ. ಅದೇ ರೀತಿಯಾಗಿ ಇದಲ್ಲದೆ ಕಾಯಿ ಮತ್ತು ಮೊಗ್ಗಿನಲ್ಲೂ ಅಲ್ಲಿ ಸಹ ತೊಟ್ಟಿನ ಭಾಗದಲ್ಲಿ ತನ್ನ ಮೊಟ್ಟೆ ಇಟ್ಟು ಈ ಒಂದು ಸಣ್ಣ ಮರಿಗಳು ಪರಾಗವನ್ನು ತಿಂದು ಹೂವು ಮತ್ತು ಮೊಗ್ಗುಗಳು ವಿಪರೀತವಾಗಿ ಉದ್ರದನ್ನ ಗಮನಿಸ್ಬೋದು. ಸೊ ಇದು ಕಾರಣ. ಸೊ ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ನಾವು ಪರಿಸರ ಸ್ನೇಹಿ ಕೀಟನಾಶಕ ಅಂದರೆ ಅದರದ್ದು ಒಂದು ಹಾನಿಯ ಪ್ರಮಾಣ ಕಡಿಮೆ ಇದ್ದಾಗ ಬೇವಿನೆಣ್ಣೆ 1500 PPM ಅದನ್ನು 3 mL/L ಹಾಕಿ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡ್ಕೋಬೋದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದರೆ ಈ ಒಂದು ಕೀಟ ಕಾರ್ಬೋಸಲ್ಫಾನ್ 25 EC ಎಂಬ ಒಂದು ಕೀಟನಾಶಕ ಅದನ್ನು 1 mL/L ಹಾಕಿ ಹತೋಟಿ ಮಾಡ್ಬೋದು. ಅದೇ ರೀತಿಯಾಗಿ ಬೀಟಾ ಸೈಫ್ಲೋತ್ರಿನ್ ಮತ್ತು ಇಮಿಡಾಕ್ಲೋಪಿಡ್ ಇವೆರಡೂ ಒಂದು ಸಂಯುಕ್ತ ಕೀಟನಾಶಕ ಸಿಗ್ತದೆ. ಇದನ್ನು 1 mL/L ನೀರಿಗೆ ಹಾಕಿ ನಾವು ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದು ಡಾಕ್ಟ್ರೆ. ನಮ್ಮ ರೈತರು ನಮ್ಮನ್ನು ಸಂಪರ್ಕಿಸಿ ಇನ್ನೇನೋ ಸಮಸ್ಯೆಗಳಿರ್ಬೋದು, ಖಂಡಿತ ಕೇವಲ ಈ ಕಾರ್ಯಕ್ರಮ ಕೇಳೋದ್ರಿಂದನೇ ಅಷ್ಟು ಸಮಸ್ಯೆ ಬಗೆಹರಿಲಿಕ್ಕೆ ನಿಮ್ಮನ್ನು ಸಂಪರ್ಕಿಸಿದಾಗ ಹೆಚ್ಚು ಉಪಯೋಗವಾಗ್ತದೆ. ಖಂಡಿತ. ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುವ ರೈತರಿಗೆ ಕೊಡಿ. ಹಾಂ, ನನ್ನ ದೂರವಾಣಿನ ಸಂಖ್ಯೆ 9620688996. ಸೊ ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿ ತಮ್ಮ ಏನೋ ಒಂದು ಸಮಸ್ಯೆ ಇದ್ದಾಗ ನನಗೆ ಒಂದು ಕೀಟಗಳ ಬಗ್ಗೆ ಯಾವುದೇ ಬೆಳೆ ಆಗಿರ್ಬೋದು, ಮೆಣಸಿನಕಾಯಿ ಅಷ್ಟೇ ಅಲ್ಲ, ಯಾವುದೇ ಬೆಳೆಗೆ ಆ ಒಂದು ತಮಗೆ ಸಮಸ್ಯೆ ಇದ್ದರೆ ನನ್ನ ಸಂಪರ್ಕ ಮಾಡಿ. ಮತ್ತೊಮ್ಮೆ ಕೇಳಿ, 9620688996 ಇದು ಅವರ ಮೊಬೈಲ್ ಸಂಖ್ಯೆ. ನೀವು ಕರೆ ಮಾಡಿ ಮೆಣಸಿನಕಾಯಿಗೆ ಬರುವಂತಹ ಕೀಟಬಾಧೆಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಬೋದು, ಅವುಗಳ ನಿರ್ವಹಣೆ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಮಾಡಿಕೊಡ್ತಾರೆ. ಸಾಧ್ಯವಾದರೆ ಕೃಷಿ ಮಹಾವಿದ್ಯಾಲಯಕ್ಕೆ ತಾವು ಭೇಟಿ ಕೊಡ್ಬೋದು, ಇಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಒಳ್ಳೆಯದು ಡಾಕ್ಟರ್ ಆನಂದ್ ಕುಮಾರ್ ವಿ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳ ಬಗ್ಗೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುಗಳು. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೀಟಗಳು ಅವುಗಳ ನಿರ್ವಹಣೆ ಕುರಿತು ಆನಂದ್ ಕುಮಾರ್ ವಿ ಅವರೊಡನೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ ಆಲಿಸಿ ರೈತ ಗೀತೆಗಳು. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಅರಳ ತೈತಿ ಮಲ್ಲಿಗೆ ಬಿತ್ತಿಗ್ಯಾದ 60 ದಿನಕ ಉಣಿಯುತೈತೆ ಜನಕ ಜನಕ. ಬಿತ್ತಿಗ್ಯಾದ 60 ದಿನಕ ಉಣಿಯುತೈ